ಅವ್ರ ಸಹಕಾರ ಎಲ್ಲ ಇರಬೇಕಾಗ್ತದ. ನೀವು ಅಲ್ಲಿಂದ ಬಂದ್ರಲ್ಲ, ಏ ಅಲ್ಲಿ ಯಾಕೆ ಊರಿಗೆ ಹೋಗೋದು, ಇಲ್ಲೇ ಬೆಂಗಳೂರೇ ಚಲೋ ಅದ ನಮಗ ಅಂತೇಳಿ ಮನಿಯೊಳಗೆ ಏನಾದ್ರು ಅಂದ್ರ ಅಂದಿದ್ರು ಸರ್ ನಮಗೆ ಅವ್ರ ಒಟ್ಟ ತೋಟನೆ ಬೇಡ, ನೀನ್ ಯಾಕೆ ಅಲ್ಲಿ ಹೋಗ್ಬಿಡು, ಬೆಂಗಳೂರಿಗೆ ಆರಾಮಾಗಿದ್ದಿ, ಇದೆಲ್ಲ ಯಾಕೆ ಬೇಕು, ನಾವು ತಲೆ ತಲೆ ಅಂತ ಒಕ್ಕಲ್ತನ ಮಾಡ್ಕೊಂಡು ಬಂದಿದ್ರಲ್ಲಿ ಏನಿಲ್ಲ, ನಾವು ಅದೇ ಹರಿದು ಶರ್ಟನ್ ಹಾಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ರು ಸರ್ ಅವರು. ನೀವು ತಪ್ಪು ತಿಳ್ಕೊಂಡಿದ್ರೆ ಅದ್ರ ವಿಚಾರಗಳ ಮಾಡ್ಕೊಂಡು ಹೋದ್ರೆ ಅದರಲ್ಲಿರೋ ರಾಜನ ಅಂತ ಕೆಲಸ ಇದೆ ಸರ್, ಅದ್ರ ಮಾಡಬಹುದು ಅಂತ ಹೇಳಿದಾಗ ಅವರು ಸುಮ್ನೆ ಅವ್ರಿಗೆ ಹೇಳದಿರೇನೆ ನನ್ನ ಬೋರ್ ವೆಲ್ ಆಕ್ಸಿದೆ ಸರ್, ನಮ್ಮ ಮನೇಲಿ ಯಾರು ನಮ್ಮ ತಂದೆಗೂ ಗೊತ್ತಿಲ್ಲ ನಮ್ಮ ತಾಯಿಗೂ ಗೊತ್ತಿಲ್ಲ ಸರ್, ಆ ಬೋರ್ ನೀರು ಬಿದ್ದಾದ್ಮೇಲೆ ಉಪ್ಪು ನೀರಿದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಇರಲಿ ಸ್ಟಾರ್ಟ್ ಮಾಡೋಕೆ ಇರಲಿ ಅಂತ ನೋಡ್ಕೊಂಡು ನಾನು ಮಾಡೋ ಸರಿ ಸಕ್ಸಸ್ ಆಗಿದೆ ಸರ್ ಅದರಲ್ಲಿ ಸರ್. ಈಗ ತಮ್ಮ ಅನುಭವಗಳು ಇನ್ನ ಸಾಕಷ್ಟು ಅನುಭವಗಳು ಆಗಬೇಕಾಗಿದೆ ತಮಗೆ, ಆದ್ರೂ ಕೂಡ ಈ ಕಳೆದಂತ ಮೂರ್ನಾಲ್ಕು ವರ್ಷಗಳಲ್ಲಿ ಏನ್ ತಾವು ಅನುಭವ ಪಡ್ಕೊಂಡಿದ್ದೀರಿ ಅದು ಬಹುಶಃ ನಮ್ಮ ರೈತರಿಗೆ ಯುವ ರೈತರಿಗೆ ಇದು ಮಾರ್ಗದರ್ಶಿ ಆಗ್ತದೆ ಅಂತೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಾರೆ ಸಾಕಷ್ಟು ಪಾಠಗಳನ್ನ ನೀವು ಹೇಳಿದ್ದೀರಿ, ಯಾವ ರೀತಿ ತಾವು ನೆಮ್ಮದಿ ಹುಡುಕಾಡ್ಕೊಂಡು ಇಲ್ಲಿ ಬಂದಿದ್ದೀರಿ, ಇಲ್ಲಿ ತನಕ ಅಂತೂ ನಿಮಗೆ ಸಾಕಷ್ಟು ನೆಮ್ಮದಿ ಸಂತೋಷ ವಾತಾವರಣ ಏನು ಪರಿಸರ ಇದೆ, ಇದು ಬಹಳ ಆರೋಗ್ಯಪೂರ್ಣವಾದಂತಹ ಒಂದು ಪರಿಸರ ನಿಮಗೆ ಇಲ್ಲಿ ಸಿಕ್ಕಿದೆ, ಬಹಳ ಖುಷಿಯಾಗಿದ್ದೀರಿ ತಾವೆಲ್ಲ ಮನೆ ಮಂದಿ ಎಲ್ಲ ಹೌದಾ. ಇಂಥ ಒಂದು ಏನು ಅನುಭವ ಅದ ನಮ್ಮ ರೈತರಿಗೂ ಪಾಠ ಆಗಲಿ ಅಂತ ಹೇಳಿ ಹಾರೈಸ್ತಾ ಇದೀವಿ. ಈಗ ನೀವು ಏನಾದ್ರೂ ಯಾರಾದ್ರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ನಮ್ಮ ನಂಬರ್ ತಗೊಳ್ರಿ 9620890685 ಸರ್. ನಾವ್ ಯಾವಾಗ ಸಮಗ್ರ ಕೃಷಿ ಬಗ್ಗೆ ಆಗಲಿ ಸರ್ ಅದು ಸಾವಯವ ಬಗ್ಗೆ ಆಗಲಿ ನಾ ಎನಿ ಟೈಮ್ ಫೋನ್ ಮಾಡಿ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಅದಕ್ಕೆ. ಆದ್ಮೇಲೆ ಈಗೇನು ಬಸನಗೌಡರು ತಮ್ಮ ನಂಬರ್ ಅನ್ನ ಹೇಳಿದ್ದಾರೆ ಅದನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9602089890606865 ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಬಸನಗೌಡರ ಜೊತೆಗೆ ಮಾತಾಡಬಹುದು. ಒಳ್ಳೇದು ಬಸನಗೌಡರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ತಮ್ಮ ಸಾವಯವ ಕೃಷಿ ಮತ್ತೆ ಸಮಗ್ರ ಕೃಷಿ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಧನ್ಯವಾದಗಳು ಸರ್. ಇನ್ನು ಮುಂದೆ ಭಜನೆ ಪದಗಳು. ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ, ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ, ಭಕ್ತಿವಂತಲಿಕೆ ಕುಂಬಾರಕ್ಕೆ, ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ, ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ, ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ, ಬ್ರಹ್ಮಾಂಡವೆಲ್ಲ ತೊಂದೆ ಕೊಂದಳ ಕುಂಬಾರಕ್ಕೆ, ಕೊಂದಳ ಕುಂಬಾರಕ್ಕೆ, ಎಂತ ಭಕ್ತಿವಂತಲಿಕೆ ಕುಂಬಾರಕ್ಕೆ, ಚಿನ್ನ ಎಂಬುವ ಮನ್ನನ ತರಿಸಿ, ತನು ಎಂಬುವ ನೀರನಿಸಿ, ಚಿನ್ನ ಎಂಬುವ ಮನ್ನನ ತರಿಸಿ, ತನು ಎಂಬುವ ನೀರನಿಸಿ, ಗುಣ ಎಂಬುವ ಉದಲನ ಕಲಿಸಿ, ಗುಣ ಎಂಬುವ ಉದಲನ ಕಲಿಸಿ, ಮನ ಎಂಬುವ ಸೋಸುವ ಕೇಂತ ಭಕ್ತಿವಂತರೆ ಕುಂಬಾರಕ್ಕೆ, ಎಂತ ಭಕ್ತಿವಂತರೆ ಕುಂಬಾರಕ್ಕೆ, ಜ್ಞಾನ ಎಂಬುವ ತಿಗರಿಯ ಹೂಡಿ, ಭಕ್ತಿ ಎಂಬುವ ಬರಿಯ ಮಾಡಿ, ಎಂಬುವ ತಿಗರಿಯ ಹೂಡಿ, ಭಕ್ತಿ ಎಂಬುವ ಬಡಿಗೆಯ ಮಾಡಿ, ಮುನ್ನೂರು ತರುವತ್ತ ಸುತ್ತನ ತಿರುಗಿ, ಮುನ್ನೂರು ತರುವತ್ತ ಸುತ್ತನ ತಿರುಗಿ, ಗಡಿಗೆ ತಯ್ಯಾರ ಮಾಡುವ ಚಿಂತ ಭಕ್ತಿವಂತರೆ ಎಂಬುವ ಆವಿಯ ಮುಚ್ಚಿ, ಸತ್ಯ ಎಂಬುವ ಬೆಂಕಿ ಹಚ್ಚಿ, ಅರು ಎಂಬುವ ಆವಿಯ ಮುಚ್ಚಿ ಮುಚ್ಚಿ ಸತ್ಯ ಎಂಬುವ ಬೆಂಕಿ ಹಚ್ಚಿ ಸತ್ಯ ಶರಣರು ಕೊಲ್ಲುವಂತ ಸತ್ಯ ಶರಣರು ಕೊಲ್ಲುವಂತ ಸಂತಿಗೆ ಹೋಗಿ ಮಾರುವ ಚಿರಂತ ಭಗವಂತ ಶಿಗೊಂದ ಗಡಿಗೆಯ ಮಾರಿ ಮೂರ ತಾಶಿಗೊಂದ ಕುಡಿಕೆಯ ಮಾರಿ ಆರ ತಾಶಿಗೊಂದ ಗಡಿಗೆಯ ಮಾರಿ ಮೂರ ತಾಶಿಗೊಂದ ಕುಡಿಕೆಯ ಮಾರಿ ವಸತಿ ಒಳಗ ಶಿಶು ನಾಳ ದಿಶ ನಮ್ಮ ವಸತಿ ಒಳಗ ಶಿಶು ನಾಳ ದಿಶ ನಮ್ಮ ಜ್ಞಾನ ನಮಗೆ ಒಂದು ಇಡುವಾಕೆ ಒಲೆಯುವನೇ ಮರುಳೇ ಬಿಡು ಬಾಯದೊಳು ದಂಭವ ಮಾನಸದೋಳು ಎಡಬಿಡದಿರು ಸಂಭವ ನಡಕೊಂಡರೇನುಂಟು ಲೋಕರಿ ಜನ ಮೆಚ್ಚಿ ನಡಕೊಂಡರೇನುಂಟು ಲೋಕರಿ ಮನ ಮೆಚ್ಚಿ ನಡಕೋಗುವುದೇ ಚಂದ ಬಲ್ಲ ಮನವರಿಯಾದ ಕಳ್ಳ ತನವಿಲ್ಲವಲ್ಲ ಆ ಜನರು ಮೆಚ್ಚುತ್ತ ನಿಲ್ನ ಕೈಲಾಸ ಕೈವಾರೆ ಆ ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ಯುವರೆ ಜನನ ಮೆಚ್ಚದಿದ್ದರೆ ಶಿವ ಬಿಡುತ್ತಿ ಹಣೆ ಜನರಿಲ್ಲಿ ನಿನ್ನನು ದೊಡ್ಡತನದಾರೆ ಜನರಿಲ್ಲಿ ನಿನ್ನನು ದೊಡ್ಡತನದಾರೆ ಚಿನ್ನಮಯ ಶಿವನೇ ಎಲ್ಲ ಅರಿಯನೆ ಚಿನ್ನಮಯ ಶಿವನೇ ಶಿವತಾನು ಮನೆ ಮಾಡಿ ಕೊಂಡಿಹನು ಜನ ಮೆಚ್ಚಿ ನಡೆದರೆ ಶಿವ ಮೆತ್ತುವ ನಾಡಿದರ ಆರು ಮಕ್ಕಳನ ಅಡವಿ ಗಟ್ಟಿದೆ ಮಕ್ಕಳನ ಅಡವಿ ಗಟ್ಟಿದೆ ಮೂರು ಮಕ್ಕಳನ ಬಿಟ್ಟಗೊಂಡೆ ನಾನು ಇವನ ಮೇಲೆ ಬಿಟ್ಟಗೊಟ್ಟೆ ನನ್ನ ಬರಕು ಬಾಳೆ ಎಲ್ಲ ಬಿಟ್ಟಗೊಟ್ಟೆ ನನ್ನ ಒಂದ ನಾಡಿದರ ಕಡಿಮೆಂದೆ ನಾನು ಒಂದ ನಾಡಿದರ ಕಡಿಮೆಂದೆ ನಾನು ಮತ್ತೊಂದಾಡಿದರ ದಡಗಿನ ಮಾತಿದು ನಿಜ ಉಂಟ ಶಿವ ಶಿವ ಎಂಬುಹಾರಿ ಬೇಡಿಕೊಂಡೆ ನಾನು, ಶಿವ ಶಿವ ಎಂಬುಹಾರಿ ಬೇಡಿಕೊಂಡೆ ನಾನು, ಭವಕ್ಕೆ ಬರದಂತೆ ಮಾಡಿಕೊಂಡೆ ನಾನು. ಯಾತರ ಸುಖವಿಲ್ಲ ಎಲೆ ಮನವೇ, ಯಾತರ ಸುಖವಿಲ್ಲ ಎಲೆ ಮನವೇ.